ಬಸವಂತ ಆತನ ಮಕ್ಕಳ ಆತನ ಮಕ್ಕಳ ಬಲವಂತ ಬಸವಂತ ಆತನ ಮಕ್ಕಳು ಆತನ ಮಕ್ಕಳು ಬಲವಂತ ಬಸವಂತ ಆತನ ಮಕ್ಕಳ ಆತನ ಮಕ್ಕಳು ಬಲವಂತ ಬಸವಂತ ಓ ಕಾವಿ ನಾಡೋಳು ಇರುವುದು ಬೆಣಸಿನ ಮರಳಿ ಗ್ರಾಮ ಓ ಕಾವಿ ನಾಡೋಳು ಇರುವುದು ಬೆಣಸಿನ ಮರಳಿ ಗ್ರಾಮ ಬಲ ಭೀಮ ಬಲ ಭೀಮ ಸರ್ವೇಶ್ವರಗ ಚರಣ ಬಲ ಭೀಮ ಬಲ ಭೀಮ ಸರ್ವೇ ಜಗ ಚರಣ ಸರಸ್ವತ ಕ್ವಾಡ ಯನಕ ಮತೆ ಸರಸ್ವತ ಕ್ವಾಡ ಯನಕ ಮತೆ ಸರಸ್ವತಿ ಸರಸ್ವತ ಕ್ವಾಡ ಯನಕ ಮತೆ ಸರಸ್ವತ ಕ್ವಾಡ ಯನಕ ಮತೆ ಸರಸ್ವತಿ ಕೊಡು ಯನಗೆ ಮತಿ ಸರಸ್ವತಿ ಕೊಡು ಯನಗೆ ಮತಿ ಕೊಡ ಯನಗ ಮತೆ ಮಾಡುವೆ ನಿನ್ನ ಸ್ವತೆ ಕೊಡ ಯನಗೆ ಮತಿ ಮಾಡುವೆ ನಿನ್ನ ಸ್ತುತಿ ಕೊಡ ಯನಗ ಮತೆ ಮಾಡುವೆ ನಿನ್ನ ಸ್ವತೆ ಕೊಡ ಯನಗೆ ಮತಿ ಮಾಡುವೆ ನಿನ್ನ ಸ್ತುತಿ ಸರಸ್ವತ ಕೊಡ ಯನಗ ಮತೆ ಸರಸ್ವತ ಕೊಡ ಯನಗ ಮತೆ ಸರಸ್ವತಿ ಕೊಡು ಯನಗೆ ಮತಿ ಸರಸ್ವತಿ ಆರಂಭನದ ಸೊವೆ ಬಲವಂತ ಬಸವಂತ ಕತೆ ಆರಂಭನದ ಸೊರೆ ಬಲವಂತ ಬಸವಂತ ಕತೆ ಆರಂಭ ನಡೆಸೇವರಿ ಬಲವಂತ ಬಸವಂತ ಕತೆ ಆರಂಭ ನಡೆಸೇವರಿ ಬಲವಂತ ಬಸವಂತ ಕತೆ ಆರಂಭ ನಡೆಸುವೆ ಬಲವಂತ ಬಸವಂತ ಕತೆ ಆರಂಭ ನಡೆಸುವೆ ಬಲವಂತ ಬಸವಂತ ಕತೆ ಆರಂಭ ನಡೆಸೇವರಿ ಬಲವಂತ ಬಸವಂತ ಕತೆ ಆರಂಭ ನಡೆಸೇವರಿ ದೊಳಗ ನಮ್ಮ ವಾಸೋಲ ಬೆಂಚನ ಮರಡೆ ದೇಶ ದೊಳಗ ನಮ್ಮ ವಾಸೋಲ ಬೆಂಚನ ಮರಡೆ ದೇಶ ದೊಳಗೆ ನಮ್ಮ ವಾಸೋಲ ಬೆಂಚನ ಮರಡಿ ದೇಶ ದೊಳಗೆ ನಮ್ಮ ವಾಸೋಲ ಬೆಂಚನ ಮರಡಿ ದೊಳಗ ನಮ್ಮ ವಾಸೋಲ ಬೆಂಚನ ಮರಡೆ ದೇಶ ದೊಳಗ ನಮ್ಮ ವಾಸೋಲ ಬೆಂಚನ ಮರಡೆ ದೇಶ ದೊಳಗೆ ನಮ್ಮ ವಾಸೋಲ ಬೆಂಚನ ಮರಡಿ ದೇಶ ದೊಳಗೆ ನಮ್ಮ ವಾಸೋಲ ಬೆಂಚನ ಮರಡಿ ಬೆಂಚನ ಮರಡಿ ಹನುಮ ಇರನಂತ ಕರುಣ ಬೆಂಚನ ಮರಡಿ ಹನುಮ ಇರನಂತ ಕರುಣ ಬೆಂಚನ ಮರಡಿ ಹನುಮ ಇರನಂತ ಕರುಣ ಬೆಂಚನ ಮರಡಿ ಹನುಮ ಈ ಕಪ್ಪತ್ತ ಗುಡ್ಡರಲ್ಲಿ ಮರೆವ ವೀರ ಬಸವರಾಜನ ಮಕ್ಕಳಾದ ಬಲವಂತ ಬಸವಂತ ಎನ್ನುವರ ಪೈಕಿ ಹಿರಿಯರ ಅಂತ ಬಸವಂತನ ಮಡದಿ ನಾನು ತಾರ. ನನ್ನ ಗಂಡ ವ್ಯಾಪಾರಕ್ಕೆಂದು ಆತನು ಬಳ್ಳಾರಿಗೆ ಹೋಗಿದ್ದಾನೆ. ಹೊಸಮಾಲಗಿತ್ತಿಯಾಗಿ ಮನೆಗೆ ಬಂದ ನನಗೆ ನಾನು ನನ್ನ ಪತಿಯಿಲ್ಲದೆ ಈ ಒಬ್ಬಂಟಿಗಳಾಗಿ ಹೇಗೆ ಜೀವಿಸಲಿ? ನನ್ನ ಮೈದನ ಬಲವಂತನಾದರೂ ಅತ್ತಿಗೆಯು ತಾಯಿ ಸರಿ ಎಂದು ನನ್ನಿಂದ ದೂರ ಸರಿಯುತ್ತಿದ್ದಾನೆ. ಹೇ ಎನ್ನ ಮನದ ಮನಮಂತನಿರುವ ಬಲವಂತ, ನಾನೆಂದು ನಿನ್ನಲ್ಲಿ ಅಣುರಕ್ತಳಾಗಿರುವೆ. ನಾನು ನಿನ್ನನ್ನು ಬಿಟ್ಟು ಇರಲಾರೆ. ಮತ್ತಾದ್ರೆ ಹೇಳುತ್ತೇನೆ, ಕೇಳುವಂತವನಾಗು. ಚಂದವಾಗಿ ಕೇಳುವಂತಾಗು. ಭರತ ಸುಂದರ ಪುರುಷ ನೋಡಿ ನಿಂತೇನೋ ಭರತ ಬರೆತ ಎನ್ನ ಚಂದುಳ್ಳ ಬಲವಂತ, ಸುಮ್ಮನೆ ಹೀಗೆ ವ್ಯರ್ಥ ಕಾಲಹರಣ ಮಾಡುವುದು ಬೇಡ. ನನಗಾದರೂ ನಿನ್ನ ಮೇಲೆ ಮನಸ್ಸಾಗಿರುವುದು. ನನ್ನ ಕೊರಲಿರುವ ಈ ಚಂದ್ರಹಾರ ಸರವನ್ನು ನಿನ್ನ ಕೊರಳಿಗೆ ಹಾಕುವೆನು. ಅಂದದ ಬಿಳಿಚಾಯಿ ದೋತರ ತೊಟ್ಟು, ಹೊಳೆಯುವ ಮಕಮಲ್ಲ ಅಂಗೆಯನ್ನು ತೊಟ್ಟು, ತಲೆಯ ಮೇಲೆ ಜರತಾರಿ ಗುಲಾಬಿ ಬಣ್ಣದ ಗ್ವಾಡಂಬಿ ಪಟಕ ಸುತ್ತಿದ ನನಗೆ ಈ ಚಂದ್ರಹಾರವು ಇನ್ನಷ್ಟು ಚಂದವಾಗಿ ಕಾಣುವುದು. ಬೇಗನೆ ನೀ ನನ್ನ ಮಂತಕ್ಕೆ ಬರುವಂತವನಾಗು. ತಾಯಿ ಹೇಳುತ್ತೇನೆ ಕೇಳು, ಅದೇನೆಂಬುದನ್ನು ಚಂದವಾಗಿ ಹೇಳು. ಬೇಕು ಬೇಕಾದನ್ನು ಉಣಿಸಿದವಳು, ತೊಡಿಸಿದವಳು, ತಾಯಿ ಸಮಾನವಾಗಿ ಇದ್ದವಳು. ಈಗ ಇಂಥ ಪಾಪದ ಕೆಲಸಕ್ಕೆ ಕರಿತಿ ಅಂದ ಮೇಲೆ ತಾಯಿ ನಾನು ಬರುವುದಿಲ್ಲ, ನೀನು ಕರೆಯಬೇಡ. ನೋಡು ಬಲವಂತ, ನೀನಾಡೋ ಮಾತು ನನಗೆ ಯಾವ ಕಾಲಕ್ಕೂ ಹಿಡಿಸುವುದಿಲ್ಲ. ಕಾಮಾಸಕ್ತರಾದ ನನಗೆ ಅಣ್ಣ ತಮ್ಮ ಎನ್ನುವಂತಹ ಭೇದ ಭಾವವೇ ಇಲ್ಲ. ಈ ಮಾತು ನಾನು ಹೇಳುತ್ತಿಲ್ಲ. ಹಿಂದಕ್ಕೆ ಪಂಚ ಪಾಂಡವರ ಪತ್ನಿಯಾಗಿದ್ದ ದ್ರೌಪದ ದೇವಿಯು ಕರ್ಣನ ಮೇಲೆ ಮನಸ್ಸು ಮಾಡಲಿಲ್ಲವೇ. ಆ ಚಂದ್ರದೇವನು ಗುರುಪತ್ನಿಯನ್ನೇ ರಮಿಸಲಿಲ್ಲವೇ. ಮತ್ತಾದರೂ ಹೇಳುತ್ತೇನೆ, ಕೇಳುವಂತವನಾಗು. ತಾಯಿ ಹೇಳುವಂತವಳಾಗು. ಆಗಲಿ ಬಲವಂತ, ಕೇಳು. ಮಾಡೋ ಅಂತ. ಹಿಂದಕ್ಕೆ ಮಗಳೆಂಬುದನ್ನು ಮರೆತ ರಾವಣನು ಸೀತಾದೇವಿಯನ್ನು ಕಪಟ ವೇಷದಿಂದ ಕದ್ದು ಒಯ್ದನು. ದೇವತೆಗಳ ರಾಜಂತ ದೇವೇಂದ್ರನು ಅದೆಷ್ಟೋ ಹೆಣ್ಣುಗಳು ಕೂಡ ರಾಸಕ್ರೀಡೆಯನ್ನು ಆಡಲಿಲ್ಲ. ಆದರೂ ಇವರೆಲ್ಲರೂ ಲೋಕದಲ್ಲಿ ದೊಡ್ಡವರು. ಅದಿರಲಿ, ಈಗ ನಾನು ನಿನ್ನ ಸಲವಾಗಿ ನನ್ನ ಪ್ರಾಣವನ್ನೇ ಕೊಡಲಿಕ್ಕೆ ಸಿದ್ಧಳಾಗಿರುವನು. ನೀನು ಬೇರೆ ಏನೇನು ವಿಚಾರ ಮಾಡ್ರಿ, ನನ್ನ ವಿಳಾಸ ಮಂತ್ರಕ್ಕೆ ಬಂದು ನನ್ನನ್ನು ರಮಿಸುವಂತವನಾಗು. ನಾನು ನಿನ್ನ ರೂಪಕ್ಕೆ ಮರಳಾಗಿರೋ ಪ್ರಿಯಕರ, ಮರಳಾಗಿರುವಿ. ತಾಯಿ ಹೇಳುತ್ತೇನೆ ಕೇಳು. ಆಗಲಿ ಪ್ರಿಯ, ಏನೆಂಬುದನ್ನು ಹೇಳಿ. ಬಂದು ಹೇಗೆ ಸುಟ್ಟುಕೊಂಡು ಸಾಯುವುದು ಅದರಂತೆ ನಾನು ನಿನ್ನ ಕೂಡ ಸಂಭೋಗ ಮಾಡಿದರೆ ಆ ಪಕ್ಕದ ಹುಳದಂತೆ ಸುಟ್ಟುಕೊಂಡು ಸಾಯಬೇಕಾಯಿತು. ತಾಯಿ, ನಾನು ಬರುವುದಿಲ್ಲ, ನೀನು ಕರೆಯಬೇಡ. ಬಲವಣ ಇರುವಂತವಳಾಗು. ಬಲವಂತ, ಅದಾವ ಪತಂಗ, ಅದಾವ ಜ್ಯೋತಿ, ಇದನ್ನೇನು ಹೇಳುತ್ತಲಿರುವೆ ನೀನು? ಹೋಹೋ ತಾಯಿ, ಪತಂಗದ ಹುಳವು ಹಣ್ಣೆಂದು ತಿನ್ನಲಿಕ್ಕೆ ಹೋಗಿ ಜ್ಯೋತಿಯ ಕಡೆಗೆ ಹೋಗಿ ಹೇಗೆ ಹಣ್ಣೊಂದು ತಿನ್ನಲಿಕ್ಕೆ ಹೋಗಿ ಸುಟ್ಟುಕೊಂಡು ಸಾಯುವುದು ಅದರಂತೆ ನಾನು ನಿನ್ನ ಕೂಡ ಸಂಭೋಗ ಮಾಡಿದರೆ ಆ ಪತಂಗದ ಉಳದಂತೆ ಸುಟ್ಟುಕೊಂಡು ಸಾಯಬೇಕಾಯಿತು. ನಾನು ಬರುವುದಿಲ್ಲ, ನೀನು ಕರೆಯಬೇಡ. ಇಷ್ಟು ತಿಳಿದುಕೊಂಡು ಸುಮ್ಮನೆ ಇರುವಂತವಳಾಗು. ಅಯ್ಯೋ ಶಿವಶಿವ, ನಾನಿನ್ನೇನು ಮಾಡಲಿ? ಈ ಬಲವಂತನಿಗೆ ನಾನೊಂದು ಕೇಳಿದರೆ ತಾನೊಂದು ಹೇಳುತ್ತಾನೆ. ತನಗೆ ನೆಲಕಲಾದಂತಹ ದ್ರಾಕ್ಷಿಯನ್ನು ಹುಳಿ ಎಂದು ಹೇಳುವ ನರಿಯಂತೆ ಈ ಲೋಕದಲ್ಲಿ ಕೆಲವೊಂದು ಸಂಡ ಗಂಡಸರು ವಲ್ಲದ ವೇದಾಂತಗಳನ್ನು ಹೇಳುತ್ತಾರೆ. ಏನೇ ಮಲ್ಲಮ್ಮ, ನಾನು ಅದಷ್ಟು ಕೆಣಕಿ ಕೇಳಿದ್ರು ಈ ಬಲವಂತನು ಕಾಮಕೇಡಿಗೆ ಬರುತ್ತಿಲ್ಲ. ನನಗೊಂದು ಸಂಶಯ ಬರುತ್ತಿದೆ, ಮತ್ತಾದ್ರೂ ಹೇಳುತ್ತೇನೆ ಕೇಳಮ್ಮ. ಐ ತಂಗಿ, ಚಂದವಾಗಿ ಹೇಳುವಂತಕ್ಕಾಗು ನೋಡಮ್ಮ. ಅಲ್ಲಮ್ಮ, ಈ ಬಲವಂತಗ ಎಳ್ಳಷ್ಟಾದ್ರೂ ಗಂಡಸ್ತನ ಇಲ್ಲ ನೋಡು. ನಾನೊಂದು ಹೇಳಿದ್ರೆ ತಾನೊಂದು ಮಾಡ್ತೈತಿ ಅಲ್ಲಮ್ಮ. ನಾನು ನಾಳೆ ನಮ್ಮ ಹಿರಿಯ ಬಂದ್ರೆ ನೀನು ಇಷ್ಟ ಹೇಳ್ಬೇಕು ನೋಡಮ್ಮ. ಏನಂತ ಹೇಳ್ದೇವ ನೋಡಮ್ಮ, ಎಳ್ಳಷ್ಟು ಗಂಡಸ್ತನ ಇಲ್ಲಂತ ಈ ಬಲವಂತ ಮೊನ್ನೆ ಗೋಕಾಹಳಿ ಘಟಪ್ರಭಾ ನದಿ ದಂಡಿ ಮೇಲೆ ಲೋಸೂರು ಪೂಲ್ ಮೇಲೆ ನನಗತ್ತೆ 18 ಮಾಳ ಸೀರೆ ಇಟ್ಟುಕೊಂಡೆ, ಹೊಸರು ಕುಪ್ಪ ಹತ್ಕೊಂಡೆ, ಕೈಯಾಗ ಹಸಿರು ಬಳಿ ಉಟ್ಕೊಂಡೆ, ಹಣಿ ಮೇಲೆ ಕುಂಕುಮ ಹಚ್ಚಿಕೊಂಡೆ, ಕೊಳಗ ಬಂಡಾರ ಚೀಲ ಹಾಕೊಂಡೆ. ಅಲ್ಲ ಹೆಂಗ ಕುಳಿತಿದ್ದಂದಿ? ನೋಡಮ್ಮ ಹೆಂಗ ಕುಳಿತಿದ್ದ ಹೇಳ್ತೀನಿ ಕೇಳು. ಹೇಳಮ್ಮ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ದಿನ ಮದುವೆ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ದಿನ ಮದುವೆ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ. ರೇಣುಕರಾಜ ನಿಮ್ಮ ತಂದೆ, ಭೋಗಾವತಿ ನಿಮ್ಮ ತಾಯಿ. ರೇಣುಕರಾಜ ನಿಮ್ಮ ತಂದೆ, ಭೋಗಾವತಿ ನಿಮ್ಮ ತಾಯಿ. ರೇಣುಕರಾಜ ನಿಮ್ಮ ತಂದೆ, ಭೋಗಾವತಿ ನಿಮ್ಮ ತಾಯಿ. ರೇಣುಕರಾಜ ನಿಮ್ಮ ತಂದೆ, ಭೋಗಾವತಿ ನಿಮ್ಮ ತಾಯಿ. ಅವರಿರುವರ ಹೊಟ್ಟಿಲೆ ಹುಟ್ಟಿ, ಅವರಿರುವರ ಹೊಟ್ಟಿಲೆ ಹುಟ್ಟಿ ಹಾಕಿ ತೂಗರ ತೊಟ್ಟಿಲದಲ್ಲಿ ಹುಟ್ಟಿ ಬಂದ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಮಾದಗ್ನಿಗೆ. ಅಮ್ಮ ಇಂತ ಬಲವಂತ ಹೋಗಿ ಹೆಂಗಸುರಗತೆ ಆತ ಜೋಗಪ್ಪಾಗಿ ಅಲ್ಲಿ ಲೋಸರು ಪೂಲ್ ಮೇಲೆ ಹಿಂಗ ಹಾಡ್ಕೋತ ಕಂಡವ್ರ ಕಡೆಯಿಂದ ರೊಕ್ಕ ಎಸ್ಕೋತ ನಿಂತಿದ್ದ. ಅಂತ ಮಣಿತನದಾಗ ಹೆಂಗ್ ಮಾಡೋಕ್ಕಿಂತ ದಿವಸ ನನ್ನ ಮನಿ ಅಂಗಳ ಕಸಾವಡಿ ಅಂತ ಹೇಳುವ, ಕಸಾವಡಿ ಅಂತ ಹೇಳ. ಅಯ್ಯ ತಂಗಿನಿ ಇಟ್ಟ ಯಾಕೆ ಹೇಳಿದ? ಇದಕ್ಕೆ ಹೆಚ್ಚು ಮಾಡಿ ಹೇಳಿ ಬರ್ತಾನೆ, ಮಾಡಿ ಹೇಳುವ. ಹೌದು ಹೇಳಿ ಬರ್ತಾನ. ಹೋಗಿ ಬಾ. ಏನು ನನ್ನ ಮಗನೇ ಬಲವಂತ? ಏನೇ ಮಲ್ಲಮ್ಮ, ಏನಾಯ್ತು ನೋಡಪ್ಪ? ನಿಮ್ಮ ಅತ್ತಿಗೆ ನಿನಗೆ ಆಟ ಇಟ್ಟ ಹಿಟರ್ಸ್ ಮಾತಾಡುದು ನೋಡಪ್ಪ. ಏನೇ ಮಲ್ಲಮ್ಮ, ಏನು ಮಾತಾಡಿದ್ದಾಳು? ಏನಪ್ಪ ನನ್ನ ಮಗನ ಬಲವಂತ, ನಿನ್ನೆ ಮಂಗಳವಾರ ದಿವಸ ಗೋಕಾಯಿ ಪೂಲ್ ಮೇಲೆ ಲೋಳ್ಸೂರು ಹಳಿ ಮತ್ತೆ ಪೂಲ್ ಐತ್ಲ, ಆ ಪೂಲ್ ಮೇಲೆ ನೀನ ಕೊಡ ಹೊತ್ತಿದ್ದತ್ತ, ಕದರಾಳ ಮರ ಸೀರೆ ಬಿಟ್ಟಿದ್ದತ್ತ, ಕೈಯಾಗ ಹಸರು ಬಳಿ ತೊಟ್ಟಿದ್ದತ್ತ, ನನ್ನ ಮಗನ ತಾಕ್ತಾಯಿ ತಾಕ್ತಾಯಿ ಕುಣಾಕಿದ್ದಿದ್ದತ್ತ, ಕಂಡವ್ರಿಗೆ ಭಂಡಾರ ಹಸ್ತಿದ್ದತ್ತ, ನಾಲ್ಕನೇ ರೊಕ್ಕನೇ ಬೆಳ್ತಿದ್ದತ್ತ, ಮತ್ತೆ ಇದಲ್ದ ಕಸ ಉಡಗಂತ ಹೇಳ ನೋಡ ನನ್ನ ಮಗನ ಮನೆ ಮುಂದೆ. ಏನೇ ಮಲ್ಲಮ್ಮ, ಹೀಗೆ ಅನ್ನುವಳೇನು? ಹೌದು ನೋಡಿ ನನ್ನ ಮಗನ. ಹಾಗಾದ್ರೆ ನಾನು ಕೇಳುತ್ತೇನೆ, ನೀನಾದ್ರೂ ಹೆಂಗ್ ಸರಿ? ನನ್ನ ಹೇಳುತ್ತೇನೆ. ಹಲ್ ಕಟ್ಟಣ ಹೇಳು ಬಲವಂತ. ಅಣ್ಣನ ಹೆಂಡತಿ ಅತ್ತಿಗೆ ಸಮಾನವೆಂದು ತಿಳಿದು ಇದು ಮೂರು ಸಂಜಿಂದ ಹಿಡಿದು ಇಲ್ಲಿವರೆಗೆ ನಿನ್ನನ್ನು ಮರ್ಜಿಯನ್ನು ಕಾದಿದ್ದೇನೆ. ಇನ್ನು ಮೇಲೆ ಹೇಳು, ಇನ್ನು ಮೇಲೆ ನಿನ್ನ ಗಂಟಲವನ್ನು ಹೆಚ್ಚಿಗೆ ಅಂಟದ ತೆಳಗೆ ಒಯ್ಯುತ್ತೇನೆ ನೋಡು. ಅಯ್ಯೋ ಇದನ್ನೇನು ಮಾಡ್ತಲೇರಿ ಬಲವಂತ. ಅಯ್ಯೋ ಪರಮೇಶ್ವರ, ಎಂಥ ವೇಳೆಯನ್ನು ತಂದಿ? ನಾನಿನ್ನೇನು ಮಾಡಲಿ ಪರಮೇಶ್ವರ, ದೂರ ಮಾಡು ಈ ದುಃಖವ. ಪರಮೇಶ್ವರ ಹಂಗ ಹರ್ಬತ್ತಿನ ಶಿವ ಪರಮೇಶ್ವರ ಇದೇನಾಯಿತು? ನಾನಂದು ಮಾಡುವವರೇದು ಬೇರೆ ಒಂದು ಆಯಿತು. ನನ್ನ ಗಂಡ ಮನೆಗೆ ಬಂದ ಮೇಲೆ ಈ ಬಲವಂತ ಈಗ ಮಾಡಿದ ಕಥೆಯೆಲ್ಲ ಅವನ ಮುಂದೆ ಹೇಳಿದ್ರೆ ನನ್ನ ಗಂಡ ಮೊದಲ ಸೀಟ್ಕ ನನ್ನ ಹಂಗ ಬಿಡುವಲ್ಲ, ನನ್ನ ಕಡದ ಹೆಡಗಿ ತುಂಬುತ್ತಾನು. ಅಯ್ಯೋ ಪರಮೇಶ್ವರ, ನಾನಿನ್ನೇನು ಮಾಡಲಿ? ನಾನು ಈ ಕುತ್ತಿನಿಂದ ಪಾರಾಗಿ ಹೋಗಬೇಕಾದ್ರೆ ನಾನು ಏನಂದ ಹಂಚಿಕೆಯನ್ನು ಹೋಗಬೇಕಂದ್ರೆ ನನಗೆ ತಿಳಿಯುತ್ತಿಲ್ಲ. ಏನೇ ಆಗಲಿ, ನಮ್ಮ ನೆರೆಮನೆಯ ಮಲ್ಲಮ್ಮನ ಹತ್ತಿರ ಹೋಗಿ ಅವಳ ಕಡೆಯಿಂದ ಯಾವುದಾದ್ರೂ ಒಂದು ಹಂಚಿಕೆಯನ್ನು ತೆಗೆದುಕೊಂಡು ನಾನು ಈ ಕುತ್ತಿನಿಂದ ಪಾರಾಗಬೇಕು. ಏನೇ ಮಲ್ಲಮ್ಮ, ಮನೆಯೊಳಗೆ ಇದೇನಮ್ಮ? ತಂಗಿ ಹೊರಗೆ ಬಂದು ಕರೆಯರ ಯಾರವ ಅಂತ ನೋಡುವ. ಅಮ್ಮ ಹೇಳ್ತಾನೆ ಕೇಳುವಂತ. ತಂಗಿ ಚಂದ ಹೇಳು. ನಾವು ಇಷ್ಟು ವ್ಯಸ್ತ ಆ ಬಲವಂತ ಮೇಲೆ ಮೋಸ ಮಾಡ, ನಾನು ಆತನ ಒಲಿಸಬೇಕಂತಂದ್ರೆ ಏನು ಪ್ರಯೋಜನ ಆಗಲಿಲ್ಲ. ಈ ಸಂಗತಿ ನಾನು ನನ್ನ ಗಂಡ ಬಂದ ಕೂಡಲೇ ಹೇಳಿದ್ರೆ ನಮ್ಮ ಗತಿ ಸರಿ ಆಗಲಿಕ್ಕಿಲ್ಲ. ಅದಕ್ಕೆ ನನ್ನ ಗಂಡ ಬರುವಾಗ ಏನಾದ್ರೂ ಹಂಚಿಕೆ ಮಾಡಿ ಈ ಬಲವಂತ ಇಲ್ಲದಂಗ ಮಾಡಿಬಿಟ್ರೆ ಒಳ್ಳೆ ಆಗುತ್ತೆ. ಅದಕ್ಕೆ ಏನ್ ಮಾಡಂತ ಕೇಳಕ್ ಬಂದಿನಮ್ಮ. ತಂಗಿ ಹೇಳ್ತೀನಿ ಕೇಳುವಂತ. ಅಮ್ಮ ಚಂದವಾಗಿ ಹೇಳುವಂತವನಾಗು.